ಸೊ ಕೆಲವೊಂದು ಆಹಾರ ಪದಾರ್ಥಗಳಿಂದ ಸಹ ಸಾಧ್ಯತೆ, ಉದಾಹರಣೆಗೆ ಚಾಕ್ಲೇಟ್ ಅನ್ನು ಬಹಳಷ್ಟು ತಿನ್ನೋದು ಹಾಗೆ ಇಂತಹವು ಕೆಲವು ಅದನ್ನು ಬರುವ ಹಾಗೆ ಮಾಡಬಹುದು. ಕೆಲವೊಬ್ಬರಲ್ಲಿ ಈ ಋತುಮತಿ ಆಗ್ತಾರಲ್ಲ ಆ ಸಮಯದಲ್ಲಿ ಕೂಡ ಬರುವಂತಹದ್ದು ಇದೆ. ಅಂದ್ರೆ ಈ ಮೈಗ್ರೇನ್ ಎನ್ನುವಂತಹದ್ದು ದಿವಸದ ಯಾವುದೋ ಒಂದು ಕ್ಷಣದಲ್ಲಿ ಬಂದು ಹೋಗುವಂತಹದ್ದು ಅಥವಾ ದೀರ್ಘಕಾಲಿಕವಾಗಿ ಹಾಗೆ ಉಳಿತದೆ ಅದು? ಹಾ, ಅಂದ್ರೆ ಮೊದಮೊದಲು ಸ್ವಲ್ಪ ಟೈಮ್ ಇರ್ತದೆ, ಸಾಮಾನ್ಯವಾಗಿ ರೆಸ್ಟ್ ತಕೊಂಡ್ರೆ ಅಥವಾ ನಿದ್ದೆ ಮಾಡಿದ್ರೆ ಹೋಗುದು ಇರುತ್ತೆ, ಮುಂದೆ ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗ್ಬಹುದು. ಅಂದ್ರೆ ಅರ್ಧ ಒಂದು ಗಂಟೆ ಇದ್ದದ್ದು ಒಂದು ದಿನ, ಎರಡು ದಿನ, ಮೂರು ದಿನ ಈ ತರಹ ಉದ್ದಕ್ಕೆ ಹೋಗುದು. ಅವಾಗ ಅವರು ಈ ನೋವುಗೆ ಇರುವಂತಹ ಪೇನ್ ಕಿಲ್ಲರ್ ಅಂತ ಏನು ಹೇಳ್ತೇವೆ ಅದನ್ನು ತಕೊಂಡ್ರೆ ಅದು ಅಲ್ಲಿಗೆ ಅದನ್ನು ಬ್ರೇಕ್ ಮಾಡ್ತದೆ ಅಂತ ಹೇಳ್ತೇವೆ, ಅವಾಗ ಅದು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಈ ತರ ಮೈಗ್ರೇನ್ ಇರುವವರು ಮೊದಲೇ ಪ್ರಾರಂಭದಲ್ಲಿ ಅವರಿಗೆ ಈ ತರಹ ತಲೆನೋವು ಬರಲಿಕ್ಕಿದೆ ಅನ್ನೋದು ಗೊತ್ತಾಗ್ತದೆ ಬರ್ತಾ ಇರೋದ್ರಿಂದ, ಆವಾಗಲೇ ತಗೊಳ್ಳೋದ್ರಿಂದ ಕಡಿಮೆ ಶಕ್ತಿಯುಳ್ಳ ಈ ಪೇನ್ ಕಿಲ್ಲರ್ ಏನು ಹೇಳ್ತೇವೆ ಅವುಗಳಿಂದಲೇ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಚಿಕಿತ್ಸೆ ಹೇಗೆ ಈಗ ಮೈಗ್ರೇನ್ ಸಮಸ್ಯೆಗೆ? ಹಾ, ಅದೇ ಒಂದು ಕಾರಣ ಇಲ್ಲದೆ ಬರುವ ಮೈಗ್ರೇನ್ಗೆ ಕೆಲವು ಚಿಕಿತ್ಸೆಗಳಿವೆ. ಅಂದ್ರೆ ಅದು ಒಂದು ತಲೆನೋವು ಬಂದಾಗ ಏನು ಟ್ರೀಟ್ಮೆಂಟ್, ಅವಾಗ ಸಾಮಾನ್ಯವಾಗಿ ಪೇನ್ ಕಿಲ್ಲರ್ ಕೊಡ್ತೇವೆ, ಅಂದ್ರೆ ಕಡಿಮೆ ಪವರ್ನಿಂದ ಹಿಡಿದು ಕೆಲವೊಬ್ಬರಿಗೆ ಅವರು ಜಾಸ್ತಿ ಮುಂದೆ ಹೋಗ್ತಾ ಅವರಿಗೆ ಪವರ್ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಅದು ಬಂದ ಕ್ಷಣದಲ್ಲಿ ಏನು ಈಗ ಪೇನ್ ಕಿಲ್ಲರ್ ಕೊಡೋದು, ಅಂದ್ರೆ ಮುಂದೆ ಬರದ ಹಾಗೆ ಬೇರೆ ಒಂದು ಟ್ರೀಟ್ಮೆಂಟ್ ಇದೆ. ಅದು ಸಾಮಾನ್ಯವಾಗಿ 3-6 ವಾರದ ಕೋರ್ಸ್ ಇರ್ತದೆ. ಅದಾಗಿ ಕೂಡ ಯಾಕೆಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಮುಂದೆ ಪುನಃ ಹಾಗೆ ತಲೆನೋವು ಬರುವ ಸಾಧ್ಯತೆ ಇದೆ. ಆದ್ರೆ ಕಾರಣಗಳಿದ್ದಲ್ಲಿ ನಾನು ಆಗ್ಲೇ ತಿಳಿಸಿದಂತೆ ಈ ಸೈನಸೈಟಿಸ್ ಅಥವಾ ಮೂಗಿನ ಅಲರ್ಜಿ ಇದ್ರೆ, ಕಣ್ಣಿನ ದೋಷ ಅಥವಾ ಇಲ್ಲಿ ಜಾಯಿಂಟ್ಗಳ ದೋಷ ಇದ್ರೆ ಅವುಗಳನ್ನು ಸರಿಪಡಿಸುವುದರಿಂದ ಅದನ್ನು ಗುಣ ಮಾಡಿ ಬಿಡಬಹುದಾಗ್ತದೆ. ಸರಿ, ಈಗ ಗಂಟ್ಲಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಯಾವುದೇ ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಏನು ತಿಂದರೂ ಕೂಡ ಗಂಟ್ಲು ನೋವು ಬರ್ತದೆ ಅಂತ ಹೇಳ್ತಾರೆ, ಯಾಕೆ ಹೀಗೆ ಕೆಲವರಿಗೆ ಮಾತ್ರ ಯಾಕೆ ಇಂತ ಸಮಸ್ಯೆ ಬರ್ತದೆ? ಹಾ, ಅಂದ್ರೆ ನಾನು ಆಗ್ಲೇ ತಿಳಿಸಿದ ಹಾಗೆ ಈ ಕ್ರಾನಿಕ್ ಸೈನಸೈಟಿಸ್ ಅಂತ ಏನು ಹೇಳ್ತೇವೆ ಅಂದ್ರೆ ಅವರಿಗೆ ಮೂಗು ಮತ್ತೆ ತಲೆನೋವು ಇಂಥವು ಏನು ಬಂದಿರುವುದಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಸೂಕ್ಷ್ಮವಾದಂತಹ ಒಂದು ತೊಳು ಪರದೆ, ಕಫದ ತೊಳು ಪರದೆ ಸೈನಸ್ ನಿಂದ ಹಿಡಿದು ಮೂಗಿಗೆ ಬಂದು ಅಲ್ಲಿಂದ ಗಂಟ್ಲಿಗೆ ಹೋಗಿ ಅಲ್ಲಿಂದ ಜಠರಕ್ಕೆ ದಿನವಿಡೀ ಹರಿತಾ ಇರ್ತದೆ. ಈ ಸೈನಸೈಟಿಸ್ ಇರುವವರಲ್ಲಿ ಸೈನಸ್ ನಲ್ಲಿ ರೋಗಾಣುಗಳು ಇರೋದ್ರಿಂದ ಅವುಗಳು ಕೂಡ ಈ ಕಫದೊಟ್ಟಿಗೆ ಗಂಟ್ಲಿಗೆ ಬರ್ತಾ ಇರ್ತವೆ. ಸೊ ಆವಾಗ ತಂಪು ಪಾನೀಯ ಅಂತಹವರಲ್ಲಿ ತಂಪು ಪಾನೀಯ ಅವರು ಸೇವಿಸಿದಾಗ ತಕ್ಷಣ ಆ ರೋಗಾಣುಗಳು ಅಲ್ಲಿಯ ಜೀವಕೋಶಗಳೊಳಗೆ ಸೇರಿ ರೋಗ ಲಕ್ಷಣಗಳನ್ನು ಉಂಟು ಮಾಡ್ತವೆ. ಅಂದ್ರೀಗ ಈ ಗಂಟಲು ನೋವು ಅಂದ್ರೆ ಬರೀ ನೋವಾಗಿ ಕಾಣ್ತದೋ ಅಥವಾ ಬೇರೆ ಲಕ್ಷಣ ತೋರಿಸ್ತವ ಅಥವಾ ಜ್ವರವು ಕೂಡ ಬರಬಹುದಾ? ಹಾ, ಅದು ಅಂದ್ರೆ ಅವರ ಆಗದ ಸ್ಥಿತಿ, ರೋಗ ನಿರೋಧಕ ಶಕ್ತಿ ಹೇಗಿದೆ, ಅವರದ್ದು ಮಾನಸಿಕ ಹಾಗೂ ಶಾರೀರಿಕ ದಣಿವು ಇದೆಯೋ ಅಂತ ನೋಡಿಕೊಂಡು, ಅದು ಬಹಳ ತೀವ್ರವಾಗಿ ಜ್ವರವು ಕೂಡ ಬರಬಹುದು ಅಥವಾ ಸ್ವಲ್ಪ ನೋವು ಬಂದು ಕೆಲವೊಬ್ರು ಅಷ್ಟೇ ಉಪ್ಪು ನೀರಿನಲ್ಲಿ ಅದಿದೆ ಅದರಲ್ಲಿ ಕಡಿಮೆ ಆಗೋದು ಇದೆ, ಅವೆಲ್ಲದಕ್ಕೂ ರೋಗ ನಿರೋಧಕ ಶಕ್ತಿಯ ಮೇಲೆ ಹೊಂದಿಕೊಂಡಿರ್ತವೆ ಅವು. ಆಮೇಲೆ ಈಗ ಬಾಯಿ ವಾಸನೆ ಬರ್ತದೆ ಅನ್ನುವಂತಹದ್ದು, ಇದು ಹಲ್ಲು ಅಥವಾ ಈ ದವಡೆ ಇಂಥದಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಬೇರೆ ಏನಾದ್ರು ಕಾರಣ? ಬಹಳ ಅಂದ್ರೆ ಹೆಚ್ಚಿನವರಲ್ಲಿ ಈ ಹಲ್ಲು ಅಥವಾ ದವಡೆಗಳ ರೋಗ ಇದ್ದವರಿಗೆ ಆಗ್ತದೆ. ಆದ್ರೆ ಒಸಡುಗಳು, ಸೊ ಆ ಅಂತಹ ಯಾವುದೇ ತೊಂದರೆಗಳು ಇಲ್ಲದಿದ್ರೂ ಕೆಲವೊಬ್ಬರಿಗೆ ಆ ತರ ವಾಸನೆ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಸೈನಸ್ಗಳಿಂದ ಬರುವಂತಹ ಕಫ ಏನು ಗಂಟ್ಲಿಗೆ ಇಳಿತಿದೆ ಅಂದ್ರೆ ಅವು ಬ್ಯಾಕ್ಟೀರಿಯಾದಿಂದ ತುಂಬಿ ಮತ್ತೆ ಈ ಪಸ್ ಅಂತ ಏನು ಹೇಳ್ತೇವೆ ಅದರ ಜೊತೆಗೆ ಬರ್ತವೆ, ಅದರಿಂದಾಗಿ ಕೂಡ ಬಾಯಿ ವಾಸನೆ ಬರಬಹುದು. ಅಥವಾ ಕೆಲವೊಮ್ಮೆ ಜಠರದಿಂದ ಆಮ್ಲ ಮೇಲೆ ಬಂದು ಗಂಟ್ಲಿನವರಿಗೆ ಬರುವಂತಹದ್ದಿದೆ, ಅಂಥವರಲ್ಲಿ ಕೂಡ ಈ ತರ ಬಾಯಿ ವಾಸನೆ ಬರುವ ಸಾಧ್ಯತೆಗಳಿವೆ. ಅಜೀರ್ಣ ಆದ್ರೂ ಕೂಡ ಬರಬಹುದು, ಅಜೀರ್ಣ ಆದ್ರೂ ಕೂಡ ಬರಬಹುದು. ಕಫ ಬರುವಂತಹದ್ದು ಆ ಮೇಲಿಂದ ಮೇಲೆ ಗಂಟ್ಲು ಕಟ್ಟುವಂತಹದ್ದು ಅಥವಾ ಒಂದು ಕಫ ಬರುವಂತಹದ್ದು ಉಗಿಯಬೇಕು ಅಂತ ಅನಿಸುವಂತಹದ್ದು ಇದೆಲ್ಲ ಯಾಕೆ?

ಈ ನಾವೇನೇ ತಲೆ ತಿರುಗುವುದು ಬರಬಹುದು. ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪುರಾಣಿಕ್ ಅವರೇ. ಇಎನ್ಟಿ ಅಥವಾ ಕಿವಿ ಮೂಗು ಗಂಟಲು ಇದರಲ್ಲಿ ಎದುರಿಸುವಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಅವುಗಳ ರೋಗ ಲಕ್ಷಣಗಳು ಯಾವ ರೀತಿ ಚಿಕಿತ್ಸೆಯನ್ನ ಪಡೆಯಬೇಕು ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕಿವಿ ಮೂಗು ಮತ್ತು ಗಂಟಲು ಸಮಸ್ಯೆಗಳು ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪುರಾಣಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಮಲ್ಲಸ್ವಾಮಿ ಆರ್ ತದಗಂಟಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಹರ ಹರ ಮಕ್ಕಳ ಮರಿಯ ಹಳದಿ ಅಲ್ಲ ದೊಡ್ಡವಾದ ಮೇಲೆ ಒತ್ತಾಡ್ತೀಯಲ್ಲ ಮಕ್ಕಳ ಮರಿಯ ಹಳದಿ ಅಲ್ಲ ದೊಡ್ಡವಾದ ಮೇಲೆ ಒತ್ತಾಡ್ತೀಯಲ್ಲ ಮಕ್ಕಳ ಮರಿಯ ಹಳದಿ ಅಲ್ಲ ದೊಡ್ಡವಾದ ಮೇಲೆ ಒತ್ತಾಡ್ತೀಯಲ್ಲ ನಿನ್ನ ಆಸು ಬಲ ಪಡ್ತಾರಲ್ಲ ನಿನ್ನ ಆಸು ಬಲ ಪಡ್ತಾರಲ್ಲ ನಿನ್ನ ಬೀದಿ ಬಾಳ ಕೇಳವರಿಲ್ಲ ಭೂಮಿ ಸಿಮಿ ಗಳಿಸಿದೆಯಲ್ಲ ರೊಕ್ಕ ಸೊಕ್ಕು ಹೆಚ್ಚಿತ್ತಲ್ಲ ಭೂಮಿ ಸಿಮಿ ಗಳಿಸಿದೆಯಲ್ಲ ರೊಕ್ಕ ಸೊಕ್ಕ ಹೆಚ್ಚಿತ್ತಲ್ಲ ಭೂಮಿ ಸಿಮಿ ಗಳಿಸಿದೆಯಲ್ಲ ರೊಕ್ಕ ಸೊಕ್ಕು ಹೆಚ್ಚಿತ್ತಲ್ಲ ಭೂಮಿ ಸಿಮಿ ಗಳಿಸಿದೆಯಲ್ಲ ರೊಕ್ಕ ಸೊಕ್ಕ ಹೆಚ್ಚಿತ್ತಲ್ಲ ಅನಾಥರ್ಮ ಮಾಡಲೇ ಇಲ್ಲ ಅನಾಥರ್ಮ ಮಾಡಲೇ ಇಲ್ಲ ಮುಚ್ಚಿ ಹಂಗ ಬದುಕುದು ಮುಲ್ಲ ಮರತೀರಲ್ಲ ದುಃಖ ಸುಖವನ್ನು ಬೇಡುವಿರಲ್ಲ ಮರತೀರಲ್ಲ ದುಃಖ ಸುಖವನ್ನು ಬೇಡುವಿರಲ್ಲ ನಿಜವಾದ ಮರತೀರಲ್ಲ ದುಃಖ ಸುಖವನ್ನು ಬೇಡುವಿರಲ್ಲ ನಿಜವಾದ ನೆಮ್ಮದಿ ಮರತೀರಲ್ಲ ದುಃಖ ಸುಖವನ್ನು ಬೇಡುವಿರಲ್ಲ ದೇವರ ನಾಮವ ನೆನಬೇಕಲ್ಲ ದೇವರ ನಾಮವ ನೆನಬೇಕಲ್ಲ ಮಲ್ಲಯ್ಯ ಸ್ವಾಮಿ ಹೇಳ್ತಾನಲ್ಲ ಗಂಡತಿ ಅಂದರೆ ನಗತಿಯಲ್ಲ ತುಂಬ ಕಂದರ ಹಳತಿಯಲ್ಲ ಗಂಡತಿ ಅಂದರೆ ನಗತಿಯಲ್ಲ ತುಂಬ ಕಂದರ ಹಳತಿಯಲ್ಲ ಸಾವಿರ ಕುದುರೆ ಸರದರನಲ್ಲ ಸಾವಿರ ಕುದುರೆ ಸರದರನಲ್ಲ ಮನೆ ಹೆಂಡತಿಯ ಬಿಂದರನಲ್ಲ ಭೂಮಿ ಸೀಮೆ ಗಳಿಸಿದೆಯಲ್ಲ ರೊಕ್ಕದ ಸೊಕ್ಕು ಹೆಚ್ಚಿತ್ತಲ್ಲ ಭೂಮಿ ಸೀಮೆ ಗಳಿಸಿದೆಯಲ್ಲ ರೊಕ್ಕದ ಸೊಕ್ಕು ಹೆಚ್ಚಿತ್ತಲ್ಲ ದಾನ ಧರ್ಮ ಮಾಡಲೇ ಇಲ್ಲ ದಾನ ಧರ್ಮ ಮಾಡಲೇ ಇಲ್ಲ ಮುಕ್ತಿ ಹೆಂಗ ದೊರಕದು ಮುಲ್ಲ ನೂರಕ್ಕೊಬ್ಬ ಮಿತ್ರರ ಸಾವಿರಕ್ಕೊಬ್ಬ ಸಾಧುರ ದ್ವಿಷಕ್ಕೊಬ್ಬ ದೇವರ ಇರುತ್ತಾರ ಎಲ್ಲಿ ಕಾರ ಕಲ್ಪ ಒಬ್ಬ ಹಿನವರ ಅವರಿಂದ ಯಾರ ಕಡಿಂದೇನು ಕುರನ ಪಂಢರ್ಪಿ ಪತ್ತ